ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ಆತ್ಮೀಯ ಕಲಾಭಿಮಾನಿಗಳೇ, ಸೊರಕೆ ಚಂದ್ರಶೇಖರ್ ಅವರ 120ನೇ ಜನ್ಮ ವರ್ಷಾಚರಣೆ ಸಂದರ್ಭದಲ್ಲಿ ಸಂಗೀತ ಕಲಾನಿಧಿ ಎ ಕನ್ಯಾಕುಮಾರಿ ಅವರಿಂದ ವಯಲಿನ್ ವಾದನ ಇದೇ ಅಕ್ಟೋಬರ್ 22 ಶನಿವಾರ ಸಂಜೆ 5:30 ಮಂಗಳೂರಿನ ಪುರಭವನದಲ್ಲಿ. ವಯಲಿನ್ ಸಹಕಾರ ಸಾಯಿ ರಕ್ಷಿತ್. ಮೃದಂಗದಲ್ಲಿ ಡಾಕ್ಟರ್ ಪತ್ರಿ ಸತೀಶ್ ಕುಮಾರ್. ಘಟಂನಲ್ಲಿ ತ್ರಿಚಿ ಕೆಆರ್ ಕುಮಾರ್. ಸರ್ವರಿಗೂ ಸ್ವಾಗತ ಕೋರಿದ್ದಾರೆ ಡಾಕ್ಟರ್ ಜೀವರಾಜ್ ಸೊರಕೆ ಎಂಎಸ್, ಮುಖ್ಯಸ್ಥರು ಹಾಗೂ ಆಡಳಿತ ನಿರ್ದೇಶಕರು ಎಸ್ಎಸ್ ಹಾಸ್ಪಿಟಲ್ ಮಂಗಳೂರು. ಈಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳಿದರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಾತು ಮಲ್ಲಿಗೆ, ಬಳಿಕ ಜಾನುವಾರುಗಳ ಚರ್ಮಗಂಡು ರೋಗಕ್ಕೆ ಕಾರಣ ಮತ್ತು ಚಿಕಿತ್ಸೆ. ಈ ಕುರಿತು ಮಂಗಳೂರಿನ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ, ಬಳಿಕ ಮಾರುಕಟ್ಟೆ ಧಾರಣೆ ಇವನ್ನೆಲ್ಲ ಕೇಳುವಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ್. ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಿತ್ ಮೇ ಜಾರಿ. ಈಗ ಮಾತು ಮಲ್ಲಿಗೆ. ಮಾತು ಮಲ್ಲಿಗೆ ಕೌಟುಂಬಿಕ ಸಂಭಾಷಣೆ. ಓ ಶ್ಯಾಮಣ್ಣ, ಸುರೇಶಣ್ಣ, ಅಲ್ಲ ಮಳೆ ಬರುವ ಅಂದಾಜಿ ಕಾಣ್ತಾ ಇತ್ತು, ಹಾಗೆ ನೀವು ಬರ್ತೀರಾ ಇಲ್ವಾ ಅಂತ ನಾನು ಯೋಚಿಸ್ತಾ ಇದ್ದೆ. ನಾನು ಮಳೆ ಬಂದ್ರೂ ಹೆದರುವುದಿಲ್ಲ, ಯಾಕೆಂದ್ರೆ ಕೈಯಲ್ಲಿ ಕೊಡೆ ಉಂಟು ಅಂತ. ಓ, ಈಗ ಯಾವಾಗ್ಲೂ ಕೊಡೆ ತಗೊಂಡು ಹೋಗುದಾ? ಹೌದು, ರಾತ್ರಿ ಹಗಲು, ಹಗಲು ಬಿಸಿಲಿಗೆ ರಾತ್ರಿ ಮಳೆಗೆ. ಹೌದು, ಈಗ ಏನಂತ ಹೇಳಿದ್ರೆ ಇತ್ತೀಚಿನ ದಿವಸದಲ್ಲಿ ಯಾವಾಗ ಮಳೆ ಬರ್ತದೆ ಯಾವಾಗ ಬರುವುದಿಲ್ಲ ಅಂತ ಹೇಳುವುದು ಕಷ್ಟ. ಹೌದು, ನಾವು ಮನೆಯಿಂದ ಹೊರಟು ಸ್ವಲ್ಪ ದೂರ ಬರುವಾಗ ಒಂದು ಮೋಡ ಇದೆಲ್ಲ ಆಗಿ ಒಂದು 10 ನಿಮಿಷದಲ್ಲಿ ಮಳೆ ಬಂತೆ ಕೆಲವು ಸಲ. ಹೌದು, ಎಷ್ಟೋ ಸಾರಿ ನಾವು ನಿಂತಲ್ಲಿ ಮಳೆ ಬಾರದಿದ್ರು 10 ಮೀಟರ್ ದೂರದಲ್ಲಿ ಮಳೆ ಬಂದಿರಬಹುದು. ಹೌದು ಹೌದು, ಮಾರ್ಗ ಎಲ್ಲ ಒದ್ದೆ ಕಾಣ್ತದೆ ಸ್ವಲ್ಪ ಮುಂದೆ ಹೋಗುವಾಗ. ಹೌದು, ಕೆಲವು ಸಲ ನಮಗೆ ದಾರಿಯಲ್ಲಿ ಸಿಗ್ತದೆ ಕೂಡ. ಅಲ್ಲ, ಅದು ಈ ವರ್ಷದ ಅಥವಾ ಇತ್ತೀಚಿನ ದಿನಗಳ ಒಂದು ಹವಾಮಾನ ವೈಪರೀತ್ಯವ ಎಂತದಪ್ಪ. ಯಾಕಂತ ಹೇಳಿದ್ರೆ ಮೊದ್ಲೆಲ್ಲ ಈ ಮಳೆ ಬರುವುದು ಇಂಥ ತಿಂಗಳಲ್ಲೇ ಅಂತ ಹೇಳಿ ಇತ್ತು. ಈಗ ಈ ತಿಂಗಳುಗಳು ಇದೆಲ್ಲ ಬದಲಾಗಿದೆ. ತಿಂಗಳು ಬದಲಾವಣೆ ಅನ್ನೋದು ಬರೀ ಕ್ಯಾಲೆಂಡರ್ಲಿ ಆಗ್ಬಿಟ್ಟಿದೆ. ಈ ವರ್ಷದಲ್ಲಿ ಆಗುವ ಬದಲಾವಣೆಗಳಿವೆಯಲ್ಲ, ಅದು ಯಾವುದು ಕೂಡ ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಇವತ್ತು. ಹಾಗಾಗಿ ಇಂತ ಒಂದು ವೈಪರೀತ್ಯ ಅಂತ. ಹೌದು, ನಾವು ಮಳೆಗಾಲ ಅಂತ ಅಂದುಕೊಂಡ್ರೆ ಅಲ್ಲಿ ಬಿಸಿಲೇ ಇರ್ತದೆ, ಈಗ ಆರಂಭದಲ್ಲಿ ಎಲ್ಲ ಆಯ್ತು. ಬೇಸಿಗೆ ಅಂತ ಅಂದುಕೊಂಡ್ರೆ ಅಲ್ಲಿ ಮಳೆ ಬರ್ತದೆ. ಈಗ ಹಿಂಗಾರು ಮಾರುತ ಅಂತ ಇದೆಯಲ್ಲ, ಸಾಮಾನ್ಯವಾಗಿ ತಮಿಳುನಾಡು ಆ ಕಡೆಯಿಂದ ಚಾಮರಾಜನಗರ ಈ ಕಡೆ ಬೆಂಗಳೂರು ತನಕ ಬರ್ತದೆ ಅಂತ, ಕೋಲಾರ ತನಕ ಅಂತ. ಆದ್ರೆ ಹಾಗಲ್ಲ, ಈಗ ಅದು ಪಶ್ಚಿಮ ಕರಾವಳಿಗೂ ಕೂಡ ಮಳೆ ಬರ್ತದೆ ಕೆಲವೊಂದು ಸಾರಿ. ಅದು ಹೌದು, ಅದರ ಜೊತೆಗೆ ಮೊದ್ಲೆಲ್ಲ ಎಂತ ಅದು ದಿ ಚಂಡಮಾರುತ ಅಂತ ಎಲ್ಲ ಅದೆಲ್ಲ ಬಂಗಾಳ ಕೊಲ್ಲಿ ಅಲ್ಲೆಲ್ಲ ಹೋಗ್ತದೆ ಅಂತೆಲ್ಲ ಭಾರಿ ಇತ್ತು. ಈಗ ಈ ಕಡೆಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಬಂದದ್ದನ್ನು ನೋಡ್ತೇವೆ. ಮತ್ತೆ ಅದೆಲ್ಲಪ್ಪ ಈ ಕುವೈತ್ ಅಬುದಾಬಿಯಲ್ಲೋ ಎಲ್ಲೋ ಮೊದ್ಲೆಲ್ಲ ಮಳೆ ಬಾರದೆ ಮರುಭೂಮಿಯಲ್ಲೆಲ್ಲ ಮಳೆ ಈ ವರ್ಷ ಯಾವಾಗ್ಲೂ ಬಂದಿದೆ ಅಂತ ಹೇಳ್ತಾರಪ್ಪ. ಅಂತ ಹೇಳಿದ್ರೆ ಇಡೀ ಪ್ರಪಂಚದ ಒಂದು ಪರಿಸ್ಥಿತಿ ಎಲ್ಲ ಬದಲಾಗಿದೆಯಾ ಅಂತ ಒಂದು ತೋರುದು ನನಗೆ. ಅಂದ್ರೆ ವಿಶೇಷವಾಗಿ ಗಮನಿಸಬೇಕಾದಂತದ್ದು ಫಸಲು ಕೊಯ್ಲು ಮಾಡುವಂತಹ ಸಂದರ್ಭದಲ್ಲಿ, ಅದು ತರಕಾರಿ ಆಗ್ಬಹುದು, ಭತ್ತದಂತಹ ಆಹಾರ ಪದಾರ್ಥ ಆಗ್ಬಹುದು, ಅಥವಾ ಯಾವುದೋ ಒಂದು ಹಣ್ಣು ಹಂಪಲಿನ ಗಿಡಗಳಾಗಬಹುದು, ಇದರಲ್ಲಿ ಫಸಲು ಕೊಯ್ಲು ಮಾಡುವ ಸಂದರ್ಭದಲ್ಲಿ ಏನಾದರೂ ಇಂಥ ಒಂದು ಅತಿರೇಕದ ಮಳೆ ಬಂದು ಬಿಟ್ರೆ, ಒಂದು ಅರ್ಧ ಗಂಟೆ ಬಂದು ಬಿಟ್ರೆ ಪರವಾಗಿಲ್ಲ, ಜಾಸ್ತಿ ಮಳೆ ಬಂದು ಎರಡು ಮೂರು ದಿವಸ ಮಳೆ ಬಂದ್ರೆ ಫಸಲೆಲ್ಲ ಕುಚ್ಕೊಂಡು ಹೋಗ್ತದೆ ಅಂತ ರೈತರಿಗೆ ಬಹಳ ಕಷ್ಟ. ಅದರ ಜೊತೆಗೆ ರತ್ನಕ್ಕನ ಹಪ್ಪಳ ಕೂಡ ಕೊಚ್ಚಿಕೊಂಡು ಹೋಗ್ತದೆ. ಹೌದು, ಈಗಲೇ ಹಪ್ಪಳ ಶುರು ಮಾಡಿ ಆಯ್ತಾ? ಹಪ್ಪಳ ಶುರು ಮಾಡಿ ಆಯ್ತು. ಇಷ್ಟು ಬೇಗ ಹಲಸಿನಕಾಯಿ ಆಗ್ಬೇಕು ಅಂತ ಇಲ್ಲ ಅಲ್ಲ, ನಾನು ಹೇಳುದು ಕೇಳಿ ನೀವು. ಬರೀ ಹಲಸಿನಕಾಯಿ ಇದಲ್ಲ, ಕ್ಯಾರೆಟ್ ಹಪ್ಪಳ ಆಗ್ತದೆ, ಗೆಣಸಿನ ಹಪ್ಪಳ ಆಗ್ತದೆ, ಚೀಲದಲ್ಲಿ ಉಂಟ ಬಟಾಟೆ ಹಪ್ಪಳ ಆಗ್ತದೆ, ಎಷ್ಟು ರೀತಿಯ ಹಪ್ಪಳ ಮಾಡ್ತೇನೆ ನಾನು ನೋಡಿ. ಈಗ ಮೊದಲಿನ ಹಾಗೆಲ್ಲ, ಈಗ ಮಳೆ ಮಾತ್ರ ಅಲ್ಲ ರತ್ನಕ್ಕನು ಮೊದಲಿನ ಆಗಿಲ್ಲ. ಹೌದು, ಅಂದ್ರೆ ಮತ್ತೆ ಬದುಕ್ಬೇಕು ಅಂತಾದ್ರೆ ನಾವು ಕೂಡ ಬದಲಾಗ್ಬೇಕು. ಆದ್ರೆ ಶಾಮಣ್ಣ, ಈಗ ನೀವು ಹೇಳಿದಾಗೆ ಮಳೆ ಈ ರೀತಿ ಬಂದ್ರೆ ರೈತರಿಗೆ ಮಾತ್ರ ಕಷ್ಟ ಅಲ್ಲ, ಅದನ್ನು ತಗೊಳ್ಳುವವರಿಗೂ ಕಷ್ಟ ಬರುದಿಲ್ವಾ? ಈಗ ಬೆಳೆಸುವವರಿಗೆ ಮಾತ್ರ ಅಲ್ಲ ಅಲ್ಲ, ಅಂದ್ರೆ ನಾವು ಪೇಪರ್ ನಲ್ಲೆಲ್ಲ ನೋಡ್ತಾ ಇರ್ತೀವಿ, ತರಕಾರಿಗೆ ವಿಪರೀತ ಬೆಲೆ ಆಗಿದೆ, ಅಕ್ಕಿಯ ಬೆಲೆ 50 ಹೋಗಿ 60 70 80 ಆಗಬಹುದು. ಯಾಕೆ ಇಂತಹ ಒಂದು ಬದಲಾವಣೆ ಆಗ್ತಾ ಇದೆ ಅಂದ್ರೆ, ಫಸಲು ಕೈಗೆ ಸೇರುವಂತಹದ್ದು ಕಡಿಮೆ ಆದಾಗ ಬೇಡಿಕೆ ಜಾಸ್ತಿ ಆಗ್ತದೆ, ಬೆಲೆಯೂ ಕೂಡ ಏರ್ತದೆ ಅಂತ. ಹೌದು, ತರಕಾರಿ ಬೆಳೆಯುವವರೇ ಇಲ್ಲ ಅಥವಾ ಬೆಳೆದ್ರೂ ಕೂಡ ಅದು ಕೈಗೆ ಸಿಗಲಿಲ್ಲ ಅಂದ್ರೆ ಬೇರೆ ಅನಿವಾರ್ಯ ಆಗ್ತದೆ, ಬೆಲೆ ಜಾಸ್ತಿ ಆಗಿ ಆಗ್ತದೆ. ಹೌದು, ಅದರಿಂದಾಗಿ ಈಗ ಕೆಲವರೆಲ್ಲ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗ ಮಾಡ್ತಾ ಇದ್ದಾರೆ. ರತ್ನಕನಾಗಿರುವವರು ಅವರೊಬ್ಬರೇ ಅಲ್ಲ, ತುಂಬಾ ಜನ ಇದ್ದಾರೆ. ಅವರೆಂತದ ತಾರಸಿ ಮೇಲೆ ತರಕಾರಿ ಅಂತೆಲ್ಲ ನಾನು ಮೊನ್ನೆ ಪೇಪರ್ ಅಲ್ಲಿ ನೋಡಿದೆಪ್ಪ, ತಾರಸಿ ಮೇಲೆ ತರಕಾರಿ ಎಷ್ಟೋ ಬೆಳೆಸಿ ಅದನ್ನ ಮಾರುವವರು ಕೂಡ ಇದ್ದಾರೆ ಅಂತ. ಹೌದಂತೆ, ನಾನು ಕೂಡ ಕೇಳಿದ್ದೇನೆ, ಸ್ವಲ್ಪ ಜಾಗದಲ್ಲಿ ಎಷ್ಟು ಎಷ್ಟು ವಿಧದ ತರಕಾರಿ ಮಾಡ್ತಾರೆ ಶಾಮಣ್ಣ. ಇಲ್ಲಿ ಇನ್ನೊಂದು ವಿಷಯವನ್ನ ಗಮನಿಸಬೇಕು, ಈ ತರಕಾರಿ ಬೆಳೆಯುವಂತದ್ದಿದೆಯಲ್ಲ, ನೆಲದ ಮೇಲೆ ಬೆಳಿಬೇಕು ಅಂತಿಲ್ಲ, ತಾರಸಿಯಲ್ಲಿಯೂ ಕೂಡ ಬೆಳಿಬಹುದು. ಅದರಲ್ಲೂ ಮುಂದುವರೆದು ಈಗ ಏನಾಗಿದೆ ಅಂದ್ರೆ, ಬಹು ಹಂತದಲ್ಲಿಯೂ ಕೂಡ ತರಕಾರಿಯನ್ನ ಬೆಳಿಬಹುದು ಅಂತ. ಬಹು ಅಂತ ಅಂದ್ರೆ ಮಲ್ಟಿ ಸ್ಟೋರಿ ಅಂತ ಹೇಳ್ತೀವಲ್ಲ, ಬಿಲ್ಡಿಂಗ್, ಹಾ ಬಿಲ್ಡಿಂಗ್ ಅಲ್ಲ, ಅದೇ ರೀತಿಯಲ್ಲಿ ತರಕಾರಿಯನ್ನು ಕೂಡ ಹಂತ ಹಂತವಾಗಿ ಬೆಳಿಲಿಕ್ಕೆ ಆಗ್ತದೆ. ಬರೀ ನೆಲಮಟ್ಟದಲ್ಲಿ ಮಾತ್ರ ನೀವು ಏನು ಗ್ರೋ ಬ್ಯಾಗು ಅಥವಾ ಇಂಥದ್ದನ್ನು ಚೀಲವನ್ನು ಇಟ್ಟು ಬೆಳೆಯುವಂತದ್ದಲ್ಲ, ಇದರಲ್ಲಿ ಟೊಮೆಟೊ ಬೆಳಿಬಹುದು, ಕ್ಯಾಬೇಜ್ ಬೆಳಿಬಹುದು, ಯಾವ ತರಕಾರಿಯೂ ಕೂಡ ಬೆಳಿಬಹುದು. ಅಂತಂದ್ರೆ ಮಣ್ಣೆಲ್ಲ ಬೇಡವಾ? ಮಣ್ಣಿನ ಬದಲಿಗೆ ಈಗ ಏನಾಗ್ತಾ ಇದೆ ಅಂದ್ರೆ, ಈ ತೆಂಗಿನ ನಾರಿರ್ತದಲ್ಲ ಸಿಪ್ಪೆ, ಅದನ್ನ ಗುದ್ದಿ ಹುಡಿ ಮಾಡಿ ಅದ್ರ ಪೌಡರ್ ಆಗ್ತದೆ, ಅದನ್ನು ಉಪಯೋಗಿಸಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಏನಾದ್ರೂ ಸಗಣಿ ಗೊಬ್ಬರವೋ ಅಥವಾ ಈ ಬೇವಿನ ಹಿಂಡಿಯೋ ಅಥವಾ ಇಂಥದ್ದು ಹಿಂಡಿಯನ್ನು ಏನಾದ್ರೂ ಸ್ವಲ್ಪ ಹಾಕೊಂಡು ತರಕಾರಿ ಬೆಳಿಬಹುದು ಅಂತ. ಮಣ್ಣೇ ಬೇಕು ಅಂತಿಲ್ಲ. ಇದು ಕೂಡ ಆಗ್ತದೆ ಹಾಗಿದ್ರೆ. ಈಗ ನಾವು ಮಣ್ಣಿಗೆಲ್ಲ ಗೊಬ್ಬರ ಹಾಕ್ತೇವೆ, ಇಲ್ಲಿ ಗೊಬ್ಬರ ಹಾಕುದು ಇಲ್ಲಿಗೆ ಇಳುತ್ತದಲ್ಲ ತೆಂಗಿನ ನಾರನ್ನು ಹುಡಿ, ಅದಕ್ಕೆ ಹಾಕುದು, ಅದಕ್ಕೆ ಹಾಕುದು, ಅದು ಈ ಬೇರಿಗೆ ಒಂದು ಆಧಾರ ಕೊಡ್ಲಿಕ್ಕೆ ಮಾತ್ರ ಇದು ಬೇಕಾಗೋದು. ಯಾವುದು? ತೆಂಗಿನ ನಾರನ್ನು ಹುಡಿ ಆಗ್ಬಹುದು, ಮಣ್ಣಾಗಬಹುದು. ಅದು ಬಿಟ್ಟು ಅದಕ್ಕೆ ಕೊಡುವಂತಹ ಪೋಷಕಾಂಶ ದ್ರವ ರೂಪದಲ್ಲಿ ಕೂಡ ಇರಬಹುದು ಅಂತ. ಗೋಮೂತ್ರವನ್ನು ಕೊಡಬಹುದು, ಬೇವಿನ ಹಿಂಡಿಯನ್ನ ನೀರು ಮಾಡಿ ಅದನ್ನು ಕೊಡಬಹುದು, ನೆಲಗಡಲೆ ಹಿಂಡಿ ಕೊಡಬಹುದು, ಹರಳಿನ ಹಿಂಡಿ ಕೊಡಬಹುದು, ಹೀಗೆ ಬೇರೆ ಬೇರೆ ಹಿಂಡಿಗಳನ್ನು ಕೂಡ ಕೊಡಬಹುದು. ದನಕ್ಕೆ ಕೊಡುದಲ್ಲ ಇದು, ಇದೀಗ ಒಂಥರ ಸಾವಯವ. ಮತ್ತೆಂತದ್ದು ಅಲ್ಲ ಸುರೇಶಣ್ಣ, ಇನ್ನೊಂದು ಕೇಳಿದೆ ನಾನು, ತರಗೆಲೆ ಹಾಕಿ ಮಾಡುವಂತದ್ದು, ಅದು ಕೂಡ ಹೀಗೆ ಕಾಣ್ತದೆ. ಅಂದ್ರೆ ಈಗ ಯಾವುದೇ ಆದ್ರೂ ಕೂಡ ನಮ್ಮ ಕಣ್ಣಿಗೆ ಕಾಣುವಂತದ್ದು ಒಂದು ವಸ್ತು ಬೇಕಲ್ಲಿ, ಹಾಗೆಂತ ಹೇಳಿ ನೀವು ಕಲ್ಲಿನ ಮೇಲೆ ಬೆಳಿಲಿಕ್ಕೆ ಆಗುದಿಲ್ಲ. ಅದಕ್ಕೆ ಸ್ವಲ್ಪ ಬೇರುಗಳಿಗೆ ಹೋಗುವುದಕ್ಕೆ ಒಂದು ಅವಕಾಶ ಇರಬೇಕು, ಗಾಳಿ ಆಡಬೇಕು, ನೀರು ಹೋಗ್ಬೇಕು, ಅದಕ್ಕೆಲ್ಲ ವ್ಯವಸ್ಥೆ ಇರಬೇಕು ಅಂತ. ಅಲ್ಲ ನನಗೆ ಒಂದು ವಿಷಯ, ಈಗ ಈ ಗಿಡ ಉಂಟಲ್ಲ, ನೀವೀಗ ಬಳ್ಳಿ ಸರಿ, ಈಗ ಇದು ನೇರ ಹೋಗ್ಬೇಕಲ್ಲ, ಇದು ಬೀಳಿಕಿಲ್ವ? ಇದು ಶಾಮಣ್ಣ ಈಗ ಸುಮ್ಮನೆ ಕೇಳುದಲ್ಲ, ಅವರು ಇವತ್ತೇ ಹೋಗಿ ಅವರಿಗೆ ಪ್ರಯೋಗ ಮಾಡುವ ಅಂದಾಜಲ್ಲಿ ಇದ್ದಾರೆ, ಹಾಗೆ ಕೇಳ್ತಾ ಇರೋದು ನಮ್ಮ ಸುರೇಶಣ್ಣ. ಅಂತ ಹೇಳಿದ್ರೆ ಇನ್ನಿನ್ನು ಜಾಗ ಕಡಿಮೆ ಆಗ್ತಾ ಉಂಟೀಗ, ಜಾಗ ಕಡಿಮೆ ಆಗುವಾಗ ಸ್ವಂತದ ಒಂದು ಏನಾದ್ರೂ ಇದ್ರೆ ಒಳ್ಳೇದು, ಅಂದ್ರೆ ನಮ್ಮ ನಮ್ಮಲ್ಲೇ ಮಾಡಿದ್ರೆ ಒಳ್ಳೇದು. ಮೊನ್ನೆ ಒಬ್ರು ಡಾಕ್ಟರ್ ಹೇಳಿದ್ರು ಇದಕ್ಕೆ ಕಾರಣ, ನಾನು ಕೇಳಿದೆ ಈಗ ತರಕಾರಿ ಹಣ್ಣು ಹಂಪಲು ಎಲ್ಲ ತಿನ್ನುವುದು ಬಾರಿ ಒಳ್ಳೇದಲ್ಲ ಅಂತ. ಈಗ ಎಲ್ಲರೂ ಹೇಳ್ತಾರಲ್ಲ, ಹಸಿ ತಿನ್ಬೇಕು, ಹಣ್ಣು ತರಕಾರಿ ತಿನ್ಬೇಕು, ಪೌಷ್ಟಿಕಾಂಶ ಉಂಟು. ಒಂದು ವಾಕ್ಯ ಹೇಳಿದ್ರು, ಹಸಿ ತಿನ್ನುವುದು ಒಳ್ಳೇದು, ಆದರೆ ಅದರ ಮೂಲ ಎಲ್ಲಿಂದ ಬಂದದ್ದು ಅಂತ ಗೊತ್ತಿದ್ರೆ ಅಂತ ಒಂದು ಹೇಳಿದ್ರು. ಅಂದ್ರೆ ಎಲ್ಲೆಲ್ಲೋ ಬೆಳೆಸಿ ತಂದದ್ದನ್ನ ಸಿಕ್ಕಾಪಟ್ಟೆ ಕ್ರಿಮಿನಾಶಕ ಹಾಕಿದ್ದನ್ನ ನೀವು ತಿಂದ್ರೆ ಇದರಲ್ಲಿರುವ ಏನು ಆ ಪೋಷಕಾಂಶ ಪೌಷ್ಟಿಕಾಂಶ ಏನುಂಟು ಅದಕ್ಕಿಂತ ಹೆಚ್ಚು ಈ ಕ್ರಿಮಿನಾಶಕವೇ ಇರ್ತದೆ ಅಂತ ಮೂಲ ಎಲ್ಲಿ ಗೊತ್ತಿರಬೇಕು ಹೇಳಿದ್ರು. ಅಲ್ಲ ಅದು ಹೇಗೆ ಗೊತ್ತಾಗುದು ನಮಗೆ ಅಂಗಡಿಯಿಂದ ತೆಗೆಯುವಾಗ? ಗೊತ್ತಿಲ್ಲದಿದ್ರೆ ಹಸಿ ತಿನ್ಬೇಡಿ, ಬೇಯಿಸಿ ತಿನ್ನಿ. ಅದು ಅವ್ರು ಹೇಳುದು. ಅಂದ್ರೆ ಒಬ್ಬೊಬ್ಬರ ಒಂದು ಅಭಿಪ್ರಾಯದ ಪ್ರಕಾರ, ಅಂದ್ರೆ ಅದರಲ್ಲಿ ಕೂಡ ಈ ತರದ ವಿಷಯಗಳೆಲ್ಲ ಇದೆ ಅಂತ. ಅಂದ್ರೆ ಎಲ್ಲೆಲ್ಲ ಅವಕಾಶ ಇದೆಯೋ ಅಲ್ಲೆಲ್ಲ ಸ್ವತಃ ಬೆಳೀರಿ ಅಂತ. ಇಲ್ಲಿ ಎರಡು ಅನುಕೂಲತೆ ಇದೆ. ಒಂದು, ಸ್ವತಃ ನಾವೇ ಬೆಳೆದು ನಾವು ತಿನ್ನುವಂತಹ ಒಂದು ಖುಷಿ, ಖರ್ಚು ಕಡಿಮೆ ಆಗ್ತದೆ, ಮತ್ತೆ ಯಾವ ಮೂಲದಿಂದ ಬಂದಿದ್ದು ಅನ್ನೋದು ಗೊತ್ತಾಗ್ತದೆ ಅಂತ. ಇದರ ಜೊತೆಗೆ ನಮ್ಮ ಅಡಿಗೆ ಕೋಣೆಯಲ್ಲಿ ಉತ್ಪತ್ತಿಯಾಗುವ ಎಲ್ಲ ತ್ಯಾಜ್ಯ ವಸ್ತುಗಳು ಇರ್ತಾವಲ್ಲ, ಈಗ ಹಣ್ಣಿನ ಸಿಪ್ಪೆ ಆಗ್ಬೋದು, ತರಕಾರಿ ಹೆಚ್ಚುವಾಗ ಸಿಗುವಂತಹ ಸಿಪ್ಪೆಗಳಾಗ್ಬೋದು, ನಮ್ಮ ತರಕಾರಿಯನ್ನ ನಾವೇ ಬೆಳಿಬಹುದು ಅಂತ. ಅದು ಹೌದು, ಒಂದು ಲೆಕ್ಕದಲ್ಲಿ ಸ್ವಚ್ಛತೆಯೂ ಆಗ್ತದೆ, ಈ ಕಡೆಯಿಂದ ಒಳ್ಳೆಯ ತರಕಾರಿ ಕೂಡ ಸಿಗ್ತದೆ ಸಿಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿರುವ ಸಂಪನ್ಮೂಲಗಳ ಸದ್ಬಳಕೆ ಅಂತ ಹೇಳಿ. ಈಗ ಸುರೇಶಣ್ಣ ಹೇಳ್ತಾ ಹೇಳ್ತಾ ಏನೋ ಒಂದು ಆಹಾರದ ಬಗ್ಗೆ ಹೇಳಿ. ಹೌದೌದು, ನಮ್ಮ ಆಹಾರವನ್ನು ನಾವೇ ಮಾಡಬೇಕು ಅಂತ ನನಗೆ ಮೊನ್ನೆ ಒಬ್ರು ಆಯುರ್ವೇದ ಡಾಕ್ಟರ್ ಹೇಳಿದ್ರು. ಅಂದ್ರೆ ಈ ಹಿಂದೆಯೂ ಕೂಡ ಆಯುರ್ವೇದ ಡಾಕ್ಟರ್ ಹೇಳಿದ್ದು ಸರಿ, ಆದ್ರೆ ಹಿಂದೆಯೂ ಕೂಡ ನಮ್ಮ ತಾತಂದ್ರು ಅಜ್ಜಿಯಂದ್ರು ಹೇಳ್ತಾ ಇದ್ರು, ಮನೆಯಲ್ಲೇ ಬೆಳೆದಂತ ತರಕಾರಿ ತಿನ್ನುವಂತಹದ್ದು ಅಥವಾ ಮನೆ ಮದ್ದು ಅಂತ ಮಾಡುವಂತಹದ್ದು, ಶೀತ ನೆಗಡಿ ಆಯ್ತು ಅಥವಾ ಸಣ್ಣ ಪುಟ್ಟ ಜ್ವರ ಬಂತು ಅಂದ್ರೆ ಮನೆಯಲ್ಲೇ ಒಂದಷ್ಟು ಶುಂಠಿಯೋ ಅರಿಶಿನವೋ ಜೇನೋ ತಿನ್ನುವಂತ. ಹೌದು ಹೌದು ಹೌದು. ಅಷ್ಟೇ ಅಲ್ಲ, ಈಗ ನಮ್ಮ ಹಿತ್ತಲಲ್ಲಿ ಬೇರೆ ಬೇರೆ ಗಿಡಗಳಿರ್ತದೆ, ಈಗ ಉದಾಹರಣೆಗೆ ಸಾಂಬ್ರಾಣಿ ಇರ್ಬಹುದು, ನೆಲನೆಲ್ಲಿ ಇರ್ಬಹುದು, ಇಂತಹದ್ದೆಲ್ಲ ನಮಗೆ ಬೇರೆ ಸಮಯದಲ್ಲಿ ಕಣ್ಣಿಗೆ ಕಾಣುವುದಿಲ್ಲ. ಯಾವಾಗ ಅದೊಂದು ಅಗತ್ಯ, ಈಗ ಸುರೇಶಣ್ಣ ಹೇಳಿದಾಗ ಆಯುರ್ವೇದ ಡಾಕ್ಟರ್ ಹೇಳುವಾಗ ಓ ನಮ್ಮ ಮನೆ ಸುತ್ತಮುತ್ತಲು ಇದು ಉಂಟಲ್ಲ ಹಾಗಿದ್ರೆ ಅಂತ ನಮಗೆ ನೆನಪು ಬರ್ತದೆ. ಅದಕ್ಕೆ ಹುಟ್ಟಿಕೊಂಡದ್ದು ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳಿದ್ರೆ ಇದ್ರೂ ಕೂಡ ನಾವು ಯೋಚನೆ ಮಾಡುವುದಿಲ್ಲ. ಅದರ ಜೊತೆಗೆ ಈಗ ಈ ಇತ್ತೀಚಿನ ದಿನಗಳಲ್ಲಿ ಈ ಕೊರೋನಾ ಎಲ್ಲ ಬಂತಲ್ಲ, ಅದರ ನಂತರ ಸ್ವಲ್ಪ ಮಟ್ಟಿಗೆ ಇದರ ಹಿತ್ತಿಲ ಗಿಡ ಮದ್ದೋ ಅಂತ ಯೋಚನೆ ಮಾಡುವಂತದ್ದು ಶುರುವಾಗಿದೆ ಈಗ. ಯಾಕಂತ ಹೇಳಿದ್ರೆ ಹಿತ್ತಿಲ ಗಿಡದಲ್ಲಿ ಏನೆಲ್ಲ ಉಂಟು ಅಂತ ಇದ್ದವರೆಲ್ಲ ಕೊರೋನಾದ ಸಮಯದಲ್ಲಿ ಕಷಾಯ ಮಾಡಿ ಕುಡ್ದದ್ದೇ ಕುಡ್ದದ್ದು. ಆದ್ರಿಂದ ಹಿತ್ತಿಲ ಗಿಡ ಮದ್ದು ಕೂಡ ಹೌದು ಅಂತ ತುಂಬಾ ಜನರಿಗೆ ಈ ಕೊರೋನಾದ ನಂತರ ಸ್ವಲ್ಪ ತಲೆಗೆ ಹೊಕ್ಕಿದೆ. ಆಮೇಲೆ ಸುರೇಶ್, ಈಗ 23ನೇ ತಾರೀಕು ನಾಡಿದ್ದು ರಾಷ್ಟ್ರೀಯ ಆಯುರ್ವೇದ ದಿನ ಅಂತೇಳಿ ಆಚರಣೆ ಮಾಡ್ತಾರಂತೆ. ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯ ಅಂತ ಹೇಳ್ತಾರೆ, ಸ್ಲೋಗನ್ ಅಂತೇಳಿ. ಈ ವರ್ಷದ ಘೋಷವಾಕ್ಯ ಅಂತ ಅಂದ್ರೆ ಪ್ರತಿದಿನ ಪ್ರತಿ ಮನೆಯಲ್ಲೂ ಆಯುರ್ವೇದ ಅಂತ ಹೇಳಿ. ಅಂದ್ರೆ ಆಯುರ್ವೇದವನ್ನ ನಮ್ಮ ಜೀವನ ಕ್ರಮವಾಗಿ ಉಪಯೋಗಿಸಬೇಕು, ಅಂದ್ರೆ ಮದ್ದು ಮಾಡಬೇಕು ಅಂತ ಅಲ್ಲ, ನಮ್ಮ ಆಹಾರವೇ ಆರೋಗ್ಯಕ್ಕೆ ಪೂರಕವಾಗಿರಬೇಕು ಅಂತ ಆ ಜಾಗೃತಿಯನ್ನ ಮೂಡಿಸುವುದಕ್ಕಾಗಿಯೇ ಈ ರಾಷ್ಟ್ರೀಯ ಆಯುರ್ವೇದ ದಿನವನ್ನ ಆಚರಣೆ ಮಾಡುವಂತ. ಅಲ್ಲ, ಈ ಶಾಮಣ್ಣ ಹೇಳಿದಾಗೆ ಮೊನ್ನೆ ಒಂದು ವಿಷಯ ನಮ್ಮ ಸಂಘದಲ್ಲೂ ಬಂತು ಸುರೇಶಣ್ಣ. ಏನದು? ಕಮಲಕ್ಕ ಅಂತ ಇದ್ದಾರೆ, ಅವರಿಗೆ ಕಾಲು ನೋವಂತೆ. ಅವರು ಅದೇ ಆಯುರ್ವೇದ ಮದ್ದು ಮಾಡ್ಲಿಕ್ಕೆ ಹೋದ್ರಂತೆ. ಅಲ್ಲಿ ಅವರಿಗೆ ಮದ್ದು ಅಂತ ಏನು ಕೊಡ್ಲಿಲ್ಲ, ಕಷಾಯ ಅಥವಾ ಹಚ್ಚಲಿಕ್ಕೆ ಎಣ್ಣೆ ಏನು ಕೊಡ್ಲಿಲ್ಲ. ಏನು ಹೇಳಿದ್ರಂತೆ, ಅವರು ಸಂಬಾರ ವಸ್ತುಗಳಿದೆ ಅಲ್ಲ ಮನೆಯಲ್ಲಿ, ಅದುವೇ ನಿಮಗೆ ಮದ್ದು. ಈಗ ಕೊತ್ತಂಬರಿ ಇರಬಹುದು, ಜೀರಿಗೆ ಇರಬಹುದು, ಮೆಂತೆ, ಇಂತಹದ್ದನ್ನೇ ಅದು ಉಪಯೋಗಿಸುವ ರೀತಿಯನ್ನು ಹೇಳಿಕೊಟ್ರಂತೆ, ಅದುವೇ ನಿಮಗೆ ಮದ್ದು ಅಂತ. ಅಂದ್ರೆ ನಾವು ತಿನ್ನುವ ಆಹಾರದಲ್ಲೇ ಅದೆಲ್ಲವನ್ನು ಕೂಡ ಕ್ರಮಬದ್ಧವಾಗಿ ಸೇರಿಸಿದ್ರೆ ಆರೋಗ್ಯ ಸರಿ ಇರ್ತದೆ ಅಂತ ಹೇಳಿದ್ದಾರೆ. ಅದೇ ನಾನು ಹೇಳಿದ್ನಲ್ಲ, ಆಗ ಡಾಕ್ಟರ್ ಹೇಳಿದ್ರು ಅಂತ, ಮೂಲ ಯಾವುದು ಅಂತ ಗೊತ್ತಿರಬೇಕು ಅನ್ನುವಂಥದ್ದು. ಅದು ಎಲ್ಲದಕ್ಕೂ ಅನ್ವಯಿಸ್ತದೆ. ಈಗೇನು ಇನ್ನು ಹಬ್ಬಗಳೆಲ್ಲ ಶುರುವಾಗಿದ್ದಾವೆ, ಎಲ್ಲ ಬಂತು. ಈಗೇನಾಗ್ತದೆ, ನಾವು ಮೊದಲೆಲ್ಲ ಮನೆಯಲ್ಲೇ ಮಾಡ್ತಿದ್ದೆವು ಬೇರೆ ಬೇರೆ ರೀತಿಯ ಅಡುಗೆ, ಸ್ವೀಟು ಇದೆಲ್ಲ. ಈಗ ಮೊದಲಾದ್ರೆ ಒಂದು ಎರಡು ಮೂರು ಸ್ವೀಟ್, ನಾಲ್ಕು ಸ್ವೀಟ್ ಮಾಡ್ತಾ ಇರ್ಬೋದು, ಅದಕ್ಕಿಂತ ಹೆಚ್ಚಿಗೆ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಇತ್ತಿತ್ತು. ಈಗ ಎಲ್ಲಾ ಸ್ವೀಟು ಕೂಡ ಪೇಟೆಯಿಂದ ಹೋಗಿ ತಂದು ಬಿಡುದು, ಬಗೆ ಬಗೆಯ ಸ್ವೀಟು ಕಾಣ್ಲಿಕ್ಕೆ ಚಂದ. ಆದರೆ ಹಬ್ಬ ಮುಗ್ದ ನಂತರ ಅದರ ಕತೆ ಏನು ಅಂತ ಹೇಳಿ ಆ ತಿಂದವನಿಗೆ ಗೊತ್ತು. ಕೆಲವು ಸಲ ಎಷ್ಟೋ ಸಾರಿ ಕಾರ್ಯಕ್ರಮಗಳಿಗೆ ಹೋದ್ರೆ, ಮದುವೆ ಬೇರೆ ಬೇರೆ ಸಮಾರಂಭಗಳಿಗೆ ಹೋದ್ರೆ, ಎರಡು ನಮೂನೆ, ಮೂರು ನಮೂನೆ, ನಾಲ್ಕು ನಮೂನೆಯ ಸ್ವೀಟ್ಗಳೆಲ್ಲ ಇರ್ತವೆ, ಎಲ್ಲವನ್ನು ಸ್ಯಾಂಪಲ್ ನೋಡಿ ತಿನ್ಲಿಕ್ಕೆ ಹೋದ್ರೆ ಹೊಟ್ಟೆವು ಕೂಡ ಕೆಡ್ತದೆ ಅಂತ. ಹಾಗಾಗಿ ಅವರವರ ಜಾಗ್ರತೆಯನ್ನು ಅವರವರು ಮಾಡ್ಕೋಬೇಕು. ಹಬ್ಬ ಇರಲಿ ಹರಿದಿನ ಇರಲಿ ಏನೇ ಇದ್ರೂ ಕೂಡ ಒಂದು ರೀತಿಯಲ್ಲಿ ನಮ್ಮ ನಿಯಂತ್ರಣ ನಮ್ಮ ಕೈಯಲ್ಲಿ ಇರಬೇಕು ಅಂತ. ಓ ಅದು ಸರಿ, ಒಂದು ನಿಯಂತ್ರಣವೂ ಇರಬೇಕು, ಮತ್ತೆ ಸಿಕ್ಕಾಪಟ್ಟೆ ಒಂದು ತಿನ್ನುವಂತದ್ರಲ್ಲಿ ನಮ್ಮ ದೇಹಕ್ಕೆ ಎಷ್ಟು ಒಗ್ಗಿಕೊಳ್ತದೆ ಅಂತ ಹೇಳುವಂತದ್ದು ಕೂಡ ಮುಖ್ಯ. ಹಾಗೆಯೇ ಈಗ ಮಸಾಲೆ ಪದಾರ್ಥಗಳು ಜಾಸ್ತಿ ಜಾಸ್ತಿ ಉಪಯೋಗ ಮಾಡ್ತಾ ಇರುವುದನ್ನು ನಾವು ನೋಡ್ತೇವೆ. ಈ ಮಸಾಲೆ ಪದಾರ್ಥ ಬಾಯಿಗೆ ಭಾರಿ ರುಚಿ ಕಾಣ್ತದೆ, ಮತ್ತೆ ಹೊಸತ್ತೆ ಎಂತದಪ್ಪ ಅದೆಂತದ್ದು ಒಂದು ಪೌಡರ್ ಹಾಕ್ತಾರಂತಲ್ಲ, ಎಂತದೋ ಟೇಸ್ಟ್ ಪೌಡರ್ ಅಂತ ಹೇಳಿ ಅದು ತುಂಬಾ ಕಡೆ ಹಾಕ್ತಾರೆ ಅಂತ ಕೇಳಿದೆ ನಾನು. ಅದರಿಂದಾಗಿ ಈಗ ಯಾವುದೋ ಒಂದು ಅಡುಗೆಯೋ ಎಂಥದೋ ಒಂದು ಮಾಡಿದ್ರೆ ಬಹಳ ಚಂದ ಅಂತ ನಮಗೆ ಬಾಯಿಗೆ ನಾಲಿಗೆ ರುಚಿ ಅಂತ ಕಾಣ್ತದೆ. ಅದು ಕೆಲವು ಸರ್ತಿ ಹೇಳುವುದಿದೆ, ಕೈಗುಣ ಚೆನ್ನಾಗಿದೆ. ಕೈಗುಣ ಅಲ್ಲ, ಅದಕ್ಕೆ ಹಾಕಿರುವ ವಸ್ತು ಹಾಗಿರ್ತದೆ, ಮತ್ತೆ ಮತ್ತೆ ತಿನ್ನುವ ಹಾಗೆ ಪ್ರೇರೇಪಣೆ ಕೊಡ್ತದೆ. ಅದು ಹೋಗ್ಲಿ, ಆ ರತ್ನ ಕೈಗೆ ದೀಪಾವಳಿಗೆ ಏನು ತಯಾರಿ ಅಂತ. ಈಗ ತಯಾರಿಗಿಂತ ಮೊದಲು ಈಗ ಸುರೇಶಣ್ಣ ಹೇಳಿ ಆಯ್ತು ಅಂದ್ರೆ ನಾವು ಹೊರಗಡೆಯಿಂದೆಲ್ಲ ಏನು ತರುವುದಿಲ್ಲ ತಿಂಡಿಗಳನ್ನು, ಈಗ ಮನೆಯಲ್ಲೇ ಮಾಡುವುದು. ಮನೆಯಲ್ಲಿ ಸ್ವಲ್ಪ ತಯಾರಿದೆ, ಆದ್ರೂ ಅದು ಕೂಡ ತಿನ್ನುವ ವ್ಯವಸ್ಥೆ. ಸಾಂಪ್ರದಾಯಿಕವಾಗಿ ದೀಪಾವಳಿ ಅಂತ ಹೇಳಿದ್ರೆ ದೀಪಗಳ ಸಾಲು, ದೀಪ ಬೆಳಗುವುದು ಅಷ್ಟು ಮಾತ್ರ ಅಲ್ಲ, ನಮ್ಮ ಮನಸ್ಸಿನ ಮನಸ್ಸಿನ ಕತ್ತಲನ್ನು ಹೊರದೂಡುವುದು. ಅದೇ ನೀವು ಹೇಳಿದಾಗೆ ಮಣ್ಣಿನ ಹಣತೆಯನ್ನ ಹಚ್ಚುದು, ಮತ್ತೆ ಪಟಾಕಿ ಎಲ್ಲ ಹೆಚ್ಚಿದ್ದು ಅದೆಲ್ಲ ಏನು ಬೇಡ, ಈ ತರ ಎಲ್ಲ ನಿರ್ಧಾರಗಳಿದೆ ಕೆಲವು. ಅದೇ ಹಳೆ ಕಾಲದಲ್ಲೆಲ್ಲ ಈ ನರಕ ಚತುರ್ದಶಿಯ ದಿವಸ ಎಣ್ಣೆ ಹಬ್ಬ, ಎಣ್ಣೆ ಹಬ್ಬ ಅನ್ನುವಂಥದ್ದು ಬಹಳ ವಿಜೃಂಭಣೆಯಿಂದ ಮಕ್ಕಳಿಗೆಲ್ಲ ಅದು ಬಹಳ ಉತ್ಸಾಹದಿಂದ ನಡೀತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಅದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಏನು ಅದರ ಪ್ರಸ್ತುತತೆ ಕಡಿಮೆ ಆಗಿದೆಯೋ ಗೊತ್ತಿಲ್ಲ, ಆದರೂ ಕೂಡ ನಾವು ಮುಂದಿನವರಿಗೆ ಇಂತಹ ಹಬ್ಬ ಅಂತ ಹೇಳುವಂತದ್ದು ಬಹಳ ಅಗತ್ಯ ಅಂತ ನನಗೆ ತೋರುವುದು. ಹಬ್ಬದ ಹೆಸರಿನಲ್ಲಿ ಎಣ್ಣೆ ಹಚ್ಚುವಂತಹ ಕ್ರಿಯೆ ಮುಂದುವರಿಬೇಕು ಅಂತ. ಸಾಮಾನ್ಯವಾಗಿ ಮಳೆಗಾಲ ಮುಗಿದು ಚಳಿಗಾಲ ಆರಂಭವಾಗುವಂತಹ ಸಮಯ ಈ ದೀಪಾವಳಿ ಅಂತಂದ್ರೆ. ಇಲ್ಲಿ ಈಗ ಆಯುರ್ವೇದ ಶಾಸ್ತ್ರದಲ್ಲಿಯೂ ಕೂಡ ಹೇಳ್ತಾರೆ ಅಭ್ಯಂಗ ಸ್ನಾನ ಅಂತ ಎಲ್ಲ ಹೇಳ್ತಾರಲ್ಲ, ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು ಅಂತ. ಈ ಎಣ್ಣೆ ಸ್ನಾನ ಎನ್ನುವುದರಲ್ಲಿ ಕೂಡ ನಮ್ಮ ಚರ್ಮದ ಒಂದು ಏನು ಆರೋಗ್ಯವನ್ನ ಕಾಪಾಡುವಲ್ಲಿ ಇದು ನೆರವಾಗ್ತದೆ. ಹೌದು, ಅದರ ಜೊತೆಗೆ ಮತ್ತೆ ರತ್ನಕ್ಕ ಹೇಳಿದ ಹಾಗೆ ದೀಪಾವಳಿಯ ದಿವಸ ನಾವು ಬಲಿಯಂದ್ರನನ್ನ ಪೂಜೆ ಮಾಡುವುದು, ಇದೆಲ್ಲ ಒಂದು ರೀತಿಯಲ್ಲಿ ಒಂದಕ್ಕೊಂದು ಬಂಧ ಇರುವಂತಹ ಹಬ್ಬಗಳು. ನರಕ ಚತುರ್ದಶಿಯಿಂದ ಮೂರ್ನಾಲ್ಕು ದಿವಸಗಳ ಕಾಲ ಹಬ್ಬ, ಅಂಗಡಿ ಪೂಜೆ, ಗೋಪೂಜೆ, ಲಕ್ಷ್ಮೀ ಪೂಜೆ, ಗೋಪೂಜೆ, ಎಲ್ಲ ಇದೆ. ಒಂದು ರೀತಿಯಲ್ಲಿ ಪ್ರಕೃತಿಯ ಆರಾಧನೆ. ಹೌದು, ಅದು ಬಲಿ ಮತ್ತೆ ಪುನಃ ಮೂರು ದಿವಸ ಆಳ್ಲಿಕ್ಕೆ ಬಂದ ಅನ್ನುವ ಕಥೆಯ ಮೂಲಕ ನಾವು ಒಂದು ರೀತಿಯಲ್ಲಿ ಪ್ರಕೃತಿಯ ಆರಾಧನೆಯನ್ನು ಕೂಡ ಮಾಡುವಂತಹದ್ದು ಅಲ್ಲ. ಅದೆಲ್ಲ ಸರಿ, ಈ ಸಲ ಈ ಹಬ್ಬಕ್ಕೆ ಅಂತ ಹೇಳಿದ್ರೆ ದೀಪಾವಳಿಗೆ ರತ್ನಕ್ಕ ಹೊಸತ್ತೇನಾದ್ರೂ ಮಾಡುವ ಅಂದಾಜುಂಟ ಶ್ಯಾಮಣ್ಣ? ನಂತರ ಶ್ಯಾಮಣ್ಣ, ಎಂತ ಗೊತ್ತಾ, ಈಗ ಸುರೇಶಣ್ಣ ಸಿಹಿ ತಿನ್ನುವುದಿಲ್ಲ ಅಂತ ಅವತ್ತು ಹೇಳಿದಾರಲ್ಲ, ನನಗೆ ಹಾಗೆ ಹೇಳಿದ ನೆನಪಪ್ಪ. ನಾನು ತಿನ್ನುವುದಿಲ್ಲ ಅಂತ ಹೇಳಿಲ್ಲ, ಕಡಿಮೆ ಅಂತ ಹೇಳಿದ. ಕಡಿಮೆ ತಿನ್ನುದು ಹಾಗಿದ್ರೆ ತೊಂದ್ರೆ ಇಲ್ಲ. ಬೇರೆ ನಮೂನೆ ಹಪ್ಪಳ ಮಾಡ್ತೀನಿ ಅಂತ ಹೇಳಿದ್ರು, ಅದರದೇನಾದ್ರು ಸ್ಯಾಂಪಲ್ ಉಂಟ? ಕೊಡುವ ಕೊಡುವ. ಈಗ ನಿನ್ನೆಯಷ್ಟೇ ಒಣಗಿಸಿ ಕಟ್ಟು ಕಟ್ಟಿ ಒಳಗಿಟ್ಟಿದ್ದೇನೆ, ಈಗ ನಿಮಗೆ ಕೊಡದೆ ಮತ್ತೆ ಯಾರಿಗೆ ಕೊಡುದು? ಈರುಳ್ಳಿ ಸಂಡಿಗೆ, ಈರುಳ್ಳಿ ಸಂಡಿಗೆಯೂ ಇದೆ, ಸಂಡಿಗೆಯೂ ಇದೆ, ಹಪ್ಪಳವೂ ಇದೆ, ಎಲ್ಲ ಇದೆ, ಸ್ವಲ್ಪ ಸ್ವಲ್ಪ ಎಲ್ಲ ಕೊಡ್ತೇನೆ. ಭಾರಿ ಗಮ್ಮತ್ತು. ಮಾತು ಮಲ್ಲಿಗೆ ಕೌಟುಂಬಿಕ ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಸೂರ್ಯನಾರಾಯಣ ಭಟ್ ಪಿಎಸ್ ಹಾಗೂ ಗಂಗಾರತ್ನ ಮುಗುಳಿ. ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು, ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. 45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ನಮ್ಮ ಪಕ್ಕದ ಮನೆಯವರು ಹೇಳ್ತಿದ್ರು, ಅವರ ಮೈದುನ ಇತ್ತೀಚೆಗೆ ತುಂಬಾ ಡಲ್ ಆಗಿದ್ದಾರೆ, ಯಾರೊಂದಿಗೂ ಸರಿಯಾಗಿ ಮಾತಾಡ್ತಿಲ್ಲ, ಊಟನೂ ಮಾಡ್ತಾ ಇಲ್ಲ, ಹೊರಗೂ ಬರ್ತಾ ಇಲ್ಲ. ಅವರೇನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಂತ ಭಯ ಶುರುವಾಗ್ಬಿಟ್ಟಿದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಅದಕ್ಕ್ಯಾಕೆ ಅಷ್ಟೊಂದು ಭಯ ಪಡ್ತೀರಿ? ಆದಷ್ಟು ಬೇಗ ಅವರನ್ನು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲವೇ ಸಮುದಾಯ ಆರೋಗ್ಯ ಕೇಂದ್ರ ಅಥವಾ ಸಮೀಪದ ಮನೋವೈದ್ಯರಲ್ಲಿ ಕರ್ಕೊಂಡು ಹೋಗಿ. ಆಪ್ತ ಸಮಾಲೋಚನೆ ಮತ್ತು ಸೂಕ್ತವಾದ ಚಿಕಿತ್ಸೆ ಕೊಡಿಸಿ ಪರಿಹಾರವನ್ನು ಕಂಡುಕೊಳ್ಬಹುದಲ್ವಾ? ಇದು ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾನಸಿಕ ಆರೋಗ್ಯ ವಿಭಾಗದ ಪ್ರಕಟಣೆ. ರಾಧ ನೋಡು, ಮಳೆಯಿಂದ ತಪ್ಪಿಸ್ಕೊಳ್ಳೋಕೆ ಕೊಳೆ ತಂದೆ. ಡೆಂಗು ಮತ್ತು ಚಿಕನ್ ಗುಣಿಯಿಂದ ತಪ್ಪಿಸ್ಕೊಳ್ಳೋಕೆ ಉಪಾಯ ಅದನ್ನೇ ಮಾಡ್ತಾರೆ. ಇದನ್ನ ನನ್ಗೆ ಯಾರು ಹೇಳೇ ಇಲ್ಲ. ನಾನ್ ಹೇಳ್ತೀನಿ, ನೀರಿನಿಂದ ತುಂಬಿದ ಟ್ಯಾಂಕು ಇಲ್ಲ ಪಾತ್ರೆಗಳನ್ನ ಚೆನ್ನಾಗಿ ಮುಚ್ಚಿಡಿ. ಪ್ರತಿ ವಾರ ಕೂಲರ್ ಖಾಲಿ ಮಾಡಿ ಒಣಗಿಸಿ ತುಂಬಿಡಿ. ಮನೆ ಮತ್ತು ಅಕ್ಕಪಕ್ಕ ಒಡೆದ ಡ್ರಮ್, ಬ್ಯಾರಲ್, ಡಬ್ಬ, ಟೈರ್ ಇತ್ಯಾದಿಗಳಲ್ಲಿ ನೀರು ತುಂಬದಂತೆ ನೋಡ್ಕೊಳ್ಳಿ. ಸೊಳ್ಳೆ ಕಚ್ಚದೆ ಆಗಿರಲು ಕಾಯಿಲ್, ಕ್ರೀಮ್, ಮೆಷಿನ್ ಇತ್ಯಾದಿಗಳನ್ನ ಬಳಸಿ. ಡೆಂಗುವಿನ ಸೊಳ್ಳೆ ಹಗಲಿನಲ್ಲಿ ಕಚ್ಚುತ್ತವೆ, ಹಾಗಾಗಿ ಇಡೀ ಶರೀರವನ್ನು ಮುಚ್ಚುವ ಬಟ್ಟೆ ತರಿಸಿ. ಜ್ವರ ಬಂದ್ರೆ ಡಾಕ್ಟರ್ ಸಲಹೆ ಪಡೆಯಿರಿ. ತಿಳಿತಾ? ತಿಳಿತು. ಮತ್ತೀಗ ಬೇರೆಯವರಿಗೂ ಸಹ ಹೇಳ್ತೀನಿ. ಇಂಥ ಸುಲಭವಾದ ಉಪಾಯ ನಿಮ್ಮದಾಗಿಸಿಕೊಳ್ಳಿ. ಡೆಂಗು ಚಿಕನ್ ಗುಣವನ್ನ ದೂರ ಓಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಶ್ವಯುಜ ಕಾರ್ತೀಕ ಮಾಸ ಶರದ್ ಋತು, ಸೆಪ್ಟೆಂಬರ್ ನವೆಂಬರ್ ಮಧ್ಯೆ ಚುಮು ಚುಮು ಚಳಿ ಜೊತೆಗೆ ತುಂತುರು ಮಳೆ. ಹಳೆಯ ಅಕ್ಕಿ, ಗೋಧಿ, ಹೆಸರು ಬೇಳೆ, ಜೇನುತುಪ್ಪ, ನೆಲ್ಲಿಕಾಯಿ, ಪಡವಲಕಾಯಿ, ಸಿಹಿ ಕಹಿ ತರಕಾರಿ, ತಂಪಾದ ಪಾನೀಯ ಸೇವನೆ ಅಗತ್ಯ. ಕರಿದ ಪದಾರ್ಥಗಳು ಬೇಡವೇ ಬೇಡ. ಅತಿಯಾದ ಮೊಸರು, ಊಟ, ಹಗಲು ನಿದ್ದೆ ವರ್ಜ್ಯ. ಉತ್ತಮ ಆಹಾರ ಪದ್ಧತಿ ಶರದ್ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ದಕ್ಷಿಣ ಕನ್ನಡ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ 2022 ಇದೇ ಅಕ್ಟೋಬರ್ ತಿಂಗಳ 23ರಂದು. ಸ್ಥಳ ಮಂಗಳೂರಿನ ವೆನ್ಲಾಕ್ ಆಯುಷ್ ಆಸ್ಪತ್ರೆ. ಸಮಯ ಬೆಳಿಗ್ಗೆ 10:30. ಅದೇ ದಿನ ಜಿಲ್ಲಾ ಆಯುಷ್ ಇಲಾಖೆ ವತಿಯಿಂದ ಉಚಿತ ಸಂಧಿವಾತ ಚಿಕಿತ್ಸಾ ಯೋಜನೆ ಪುನರ್ಭವಕ್ಕೆ ಚಾಲನೆ ನೀಡಲಾಗುವುದು. ಈ ಬಾರಿಯ ಘೋಷವಾಕ್ಯ ಪ್ರತಿದಿನ ಪ್ರತಿ ಮನೆಯಲ್ಲೂ ಆಯುರ್ವೇದ. ಇದು ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ಇಲಾಖೆಯ ಪ್ರಕಟಣೆ. ಆತ್ಮೀಯ ಕಲಾಭಿಮಾನಿಗಳೇ, ಸೊರಕೆ ಚಂದ್ರಶೇಖರ್ ಅವರ 120ನೇ ಜನ್ಮ ವರ್ಷಾಚರಣೆ ಸಂದರ್ಭದಲ್ಲಿ ಸಂಗೀತ ಕಲಾನಿಧಿ ಎ ಕನ್ಯಾಕುಮಾರಿ ಅವರಿಂದ ವಯಲಿನ್ ವಾದನ. ಇದೇ ಅಕ್ಟೋಬರ್ 22ರಂದು ಶನಿವಾರ ಸಂಜೆ 5:30 ಮಂಗಳೂರಿನ ಪುರಭವನದಲ್ಲಿ. ವಯಲಿನ್ ಸಹಕಾರ ಸಾಯಿ ರಕ್ಷಿತ್. ಮೃದಂಗದಲ್ಲಿ ಡಾಕ್ಟರ್ ಪತ್ರಿ ಸತೀಶ್ ಕುಮಾರ್. ಘಟಂನಲ್ಲಿ ತ್ರಿಚಿ ಕೆಆರ್ ಕುಮಾರ್. ಸರ್ವರಿಗೂ ಸ್ವಾಗತ ಕೋರಿದ್ದಾರೆ ಡಾಕ್ಟರ್ ಜೀವರಾಜ್ ಸೊರಕೆ ಎಂಎಸ್, ಮುಖ್ಯಸ್ಥರು ಹಾಗೂ ಆಡಳಿತ ನಿರ್ದೇಶಕರು ಎಸ್ಎಸ್ ಹಾಸ್ಪಿಟಲ್ ಮಂಗಳೂರು. ಈಗ ಜಾನುವಾರುಗಳ ಚರ್ಮಗಂಟು ರೋಗಕ್ಕೆ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತಾಗಿ ಮಂಗಳೂರಿನ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕರಾಗಿರುವ ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಡಾಕ್ಟರ್ ಅರುಣ್ ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೈನುಗಾರಿಕೆಯಲ್ಲಿ ಜಾನುವಾರುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹದ್ದು ಬಹಳಷ್ಟು ಮುಖ್ಯವಾಗ್ತದೆ ಅಂತ ಕೇಳಿದ್ವಿ. ಅದರಲ್ಲೂ ಇತ್ತೀಚಿನ ದಿವಸಗಳಲ್ಲಂತೂ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಒಂದು ಹೈನುಗಾರರು ಒಂದು ರೀತಿಯ ಆತಂಕದ ಪರಿಸ್ಥಿತಿಯಲ್ಲಿದ್ದಾರೆ. ವಿಶೇಷವಾಗಿ ಚರ್ಮ ಗಂಟು ರೋಗ ಇದು ಸಾಕಷ್ಟು ಬಾಧಿಸ್ತಾ ಇರುವುದನ್ನು ನಾವು ಕೇಳಿದ್ದೇವೆ. ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದರ ಒಂದು ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ತೀರಿ? ಚರ್ಮ ಗಂಟು ರೋಗ ಈ ಹಿಂದೆ ಒಂದು 2-3 ವರ್ಷದ ಹಿಂದೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ಹೋಗಿತ್ತು. ಆವಾಗ ಸಣ್ಣ ಪ್ರಮಾಣದಲ್ಲಿ ಅಲ್ಲಲ್ಲಿ ಕಾಣಿಸಿಕೊಂಡಿತ್ತು. 2-3 ವರ್ಷದ ಹಿಂದೆ ಕರ್ನಾಟಕ ರಾಜ್ಯ ಅಲ್ಲದೆ ಕೇರಳ ಮತ್ತು ಆಂಧ್ರಪ್ರದೇಶದಲ್ಲಿ ಕೂಡ ಇದು ಕಾಣಿಸಿಕೊಂಡಿತ್ತು. ಯಾವುದೇ ಮರಣ ಸಂಭವಿಸಿರಲಿಲ್ಲ. ಆದರೆ ಈ ಬಾರಿ ನಮ್ಮ ದೇಶದ ನಾನಾ ಕಡೆ, ಉತ್ತರ ಭಾರತದಲ್ಲಿ ರಾಜಸ್ಥಾನ ಇರಬಹುದು, ಜೈಪುರ, ರಾಜಸ್ಥಾನ, ಗುಜರಾತ್ನಲ್ಲಿ ವ್ಯಾಪಕವಾಗಿ ಈ ಕಾಯಿಲೆ ಕಾಣಿಸಿಕೊಂಡಿದೆ. ಹಾಗೆ ಈ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿಯೂ ಕೂಡ ಈ ರೋಗ ವ್ಯಾಪಕವಾಗಿ ಕಾಣಿಸಿಕೊಂಡಿದೆ. ಸಾಧ್ಯವಾದಷ್ಟು ಪ್ರಮಾಣದಲ್ಲಿ ಮರಣವೂ ಸಂಭವಿಸಿದೆ. ಆದರೂ ಕೂಡ ನಮ್ಮ ದಕ್ಷಿಣ ಕನ್ನಡ ಅಥವಾ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಹೇಳುವುದಾದರೆ ಇಲ್ಲಿ ಅಂತ ಆತಂಕ ಪಡುವಂತಹ ಅಗತ್ಯ ಇಲ್ಲ. ಈ LSD ಅಥವಾ ಚರ್ಮ ಗಂಟು ರೋಗ ಹಾಗಂದ್ರೆ ಏನು, ಹಾಗೂ ಅದರ ಒಂದು ಕಾರಣ ಏನು ಮತ್ತು ಚಿಹ್ನೆಗಳು ಯಾವ ರೀತಿ ಇರ್ತವೆ? LSD ಅಂತ ನಾವು ಇಂಗ್ಲಿಷ್ನಲ್ಲಿ ಲಂಪಿ ಸ್ಕಿನ್ ಡಿಸೀಸ್ ಅಂತ ಹೇಳ್ತೇವೆ. ಕನ್ನಡದಲ್ಲಿ ಇದನ್ನು ಚರ್ಮ ಗಂಟು ಕಾಯಿಲೆ ಅಂತ ಹೇಳ್ತೇವೆ. ಸರಿ. ಇದು ಮೂಲತಃ ಕಂಡು ಬಂದಿದ್ದು ಪ್ರಥಮವಾಗಿ ಆಫ್ರಿಕಾ ಖಂಡದಲ್ಲಿ. ನಮ್ಮ ದೇಶದಲ್ಲಿ ಕಳೆದ 2 ವರ್ಷಗಳ ಹಿಂದೆ ಬಂದಿತ್ತು. ಈಗ ತೀವ್ರತರವಾಗಿ ಈಗ ಕಾಣಿಸ್ಕೊಳ್ತಾ ಇದೆ. ಇದು ಒಂದು ವೈರಾಣುವಿಂದ ಬರುವಂತಹ ಒಂದು ಕಾಯಿಲೆ. ಕ್ಯಾಪ್ರಿಪಾಕ್ಸ್ ಅಂತ ಒಂದು ವೈರಸ್ ಈ ಕಾಯಿಲೆಯನ್ನು ಜಾನುವಾರುಗಳಲ್ಲಿ ಉಂಟು ಮಾಡುತ್ತದೆ. ದನ ಮತ್ತು ಎಮ್ಮೆಗಳಲ್ಲಿ ಮಾತ್ರ ಈ ರೋಗ ಕಂಡು ಬರ್ತದೆ. ಈ ರೋಗ ಮನುಷ್ಯರಿಗೆ ಹರಡುವುದಿಲ್ಲ. ಅಂದ್ರೆ ಈಗ ವೈರಾಣು ಅಂದ್ರೆ ಎಲ್ಲಿ ಇರ್ತದೆ ಮತ್ತು ಹರಡುವಂತಹ ವಿಧಾನ ಹೇಗೆ? ಈ ವೈರಾಣು ಹರಡುವ ರೀತಿ ಸೊಳ್ಳೆ, ರಕ್ತ ಹೀರುವ ಸೊಳ್ಳೆಯಿಂದ, ನೊಣದಿಂದ, ಹಾಗೆ ಉಣ್ಣೆ ಒಣಗಂತ ನಮ್ಮ ಈ ಭಾಗದಲ್ಲಿ ಏನು ಹೇಳ್ತೇವೆ, ಅದರಿಂದ ಒಂದು ಜಾನುವಾರಿಂದ ಇನ್ನೊಂದು ಜಾನುವಾರಿಗೆ ಹರಡ್ತದೆ. ಅದಲ್ಲದೆ ನೇರ ಸಂಪರ್ಕದಿಂದ ಕೂಡ ಕೆಲವೊಮ್ಮೆ ಆ ಗುಳ್ಳೆಯಿಂದ ಉಂಟಾಗುವ ದ್ರವದಿಂದ ಅದು ಸಂಪರ್ಕದಿಂದ ಅದು ಹರಡ್ತದೆ. ಈ ಚರ್ಮಗಂಟು ರೋಗ ಇದೆ ಎನ್ನುವುದನ್ನು ಹೇಗೆ ಗುರುತಿಸಬಹುದು? ಈ ರೋಗದ ಲಕ್ಷಣಗಳು ಏನೇನು? ಈ ರೋಗಕ್ಕೆ ತುತ್ತಾದ ಜಾನುವಾರುಗಳಲ್ಲಿ ಪ್ರಥಮವಾಗಿ ವಿಪರೀತವಾದ ಜ್ವರ ಇರ್ತದೆ. ಅದು ಆಹಾರವನ್ನು ತ್ಯಜಿಸ್ತದೆ, ನಿರಾಕರಣೆ ಮಾಡ್ತದೆ, ಹಾಲಿನ ಇಳುವರಿ ಕೂಡ ಕಡಿಮೆ ಆಗ್ತದೆ. ಆಮೇಲೆ ಮೈ ಮೇಲೆ 2-5 ಸೆಂಟಿಮೀಟರ್ ಸುತ್ತಳತೆ ಗಾತ್ರದ ಒಂದು ಗುಳ್ಳೆಗಳು ಅಥವಾ ಗಡ್ಡೆಗಳು ಕಾಣಿಸ್ಕೊಳ್ತದೆ. ಕ್ರಮೇಣವಾಗಿ ಈ ಗಡ್ಡೆಗಳು ಸಿಪ್ಪೆ ಸುಲಿದಂತಾಗಿ ಚರ್ಮ ಅಲ್ಲಿ ಒಂದು ಕಲೆ ಆಗ್ತದೆ. ಅಲ್ಲಿ ಒಂದು ನೊಣ ಅಥವಾ ಬೇರೆ ಸೊಳ್ಳೆಗಳು ಕೂಡುದರಿಂದ ಅದು ದೊಡ್ಡವಾದಂತಹ ಗಾಯಕ್ಕೆ ಅವಕಾಶ ಮಾಡಿ ಕೊಟ್ಟಾಗ ಆಗ್ತದೆ. ಆದ್ರಿಂದ ಆ ಸಮಯದಲ್ಲಿ ನಾವು ಅದನ್ನ ಆ ಗಾಯಗಳನ್ನ ಈ ಬೇವಿನ ಎಣ್ಣೆ ಅಥವಾ ಇತರ ಮುಲಾಮುಗಳು ಹಚ್ಚುವುದರಿಂದ ನಾವು ಅದನ್ನ ಕಾಪಾಡಬಹುದು ಸೊಳ್ಳೆ ಬಾರದ ಹಾಗೆ. ಹಾಗೆ ಮತ್ತೆ ಕೆಲವೊಮ್ಮೆ ಗರ್ಭಪಾತ ಆಗುವಂತಹ ಸಂಭವ ಕೂಡ ಇದೆ. ಇನ್ನು ಇದರಲ್ಲಿ ಮರಣ ಸಂಭವಿಸುವುದು ಹೇಗೆಂದ್ರೆ ಶ್ವಾಸಕೋಶದ ಸೋಂಕಿನಿಂದ ಇದರಲ್ಲಿ ಮರಣ ಸಂಭವಿಸುತ್ತದೆ. ಮರಣದ ಪ್ರಮಾಣ 2-5% ಇದರಲ್ಲಿ ಇದೆ. ಅಂದ್ರೆ ಈಗ ಚರ್ಮದ ಮೇಲೆ ಎಲ್ಲ ಭಾಗದಲ್ಲಿ ಒಂದೇ ರೀತಿಯಲ್ಲಿ ಯೂನಿಫಾರ್ಮ್ ಆಗಿ ಬರುತ್ತದೋ ಅಥವಾ ಕೆಲವು ಪ್ರದೇಶದಲ್ಲಿ ಮಾತ್ರ ಜಾಸ್ತಿ ಬರುವಂತಹದ್ದು ಅಂತ ಇದೆಯಾ? ಹಾಗೆಂತ ಇಲ್ಲ, ಇಡೀ ದೇಹದಲ್ಲಿ ಇರ್ತದೆ. ಕೆಲವು ಸೂಕ್ಷ್ಮ ಪ್ರದೇಶದಲ್ಲಿ ಅಂದ್ರೆ ಸಾಫ್ಟ್ ಸ್ಕಿನ್ ಇರುವಲ್ಲಿ ಇದರ ಗುಳ್ಳೆಗಳು ದೊಡ್ಡದಾಗಿ ಕಾಣಿಸಿಕೊಳ್ತದೆ, ಇಲ್ಲದಿದ್ರೆ ದೇಹದ ಇಡೀ ಭಾಗದಲ್ಲಿ ಕೆಚ್ಚಲಿನಲ್ಲಿ ಕೂಡ ಬರಬಹುದು. ಖಂಡಿತ ಎಲ್ಲ ಭಾಗದಲ್ಲಿ, ಅಂದ್ರೆ ನಾನು ಹೇಳಿದ ಹಾಗೆ ಈ ಸೂಕ್ಷ್ಮ ಪ್ರದೇಶ ಅಂದ್ರೆ ಸಾಫ್ಟ್ ಟಿಶ್ಯೂ ಎಲ್ಲಿ ಇರ್ತದೆ, ಸ್ಕಿನ್ ಎಲ್ಲಿ ಸಾಫ್ಟ್ ಇರ್ತದೆ ಅಲ್ಲಿ ನಿಮ್ಗೆ ದೊಡ್ಡ ಗುಳ್ಳೆಗಳಾಗಿ ಕಾಣಿಸ್ತದೆ. ಅದಲ್ಲದೆಯೂ ಬೇರೆ ಕಡೆ ಕೂಡ ಈ ಗುಳ್ಳೆಗಳು ಕಾಣಿಸ್ಕೊಳ್ತದೆ, ಮುಖದಲ್ಲಿಯೂ ಇರ್ತದೆ, ಇಡೀ ದೇಹದ ಎಲ್ಲಾ ಭಾಗದಲ್ಲಿ ಗುಳ್ಳೆಗಳು ಕಾಣಿಸ್ಕೊಳ್ತದೆ. ಅಂದ್ರೆ ಈಗ ವೈರಾಣು ದೇಹವನ್ನು ಪ್ರವೇಶಿಸಿದ ಎಷ್ಟು ದಿವಸಗಳಲ್ಲಿ ಈ ಚಿಹ್ನೆಗಳು ಕಂಡು ಬರಬಹುದು? ಇದು 1 ವಾರದಿಂದ 5 ವಾರದ ನಂತರ ಈ ಚಿಹ್ನೆಗಳು ಕಾಣಿಸ್ಕೊಳ್ತದೆ, ವೈರಾಣು ದೇಹವನ್ನು ಪ್ರವೇಶಿಸಿದ ನಂತರ. ಅಂದ್ರೆ ಈಗ ಚಿಕ್ಕ ಕರುಗಳಿಗೂ ಕೂಡ ಬರಬಹುದು ಅಥವಾ ಎಲ್ಲ ವಯೋಮಾನದ? ಇದು ಎಲ್ಲಾ ವಯೋಮಾನದ ಜಾನುವಾರುಗಳಿಗೂ ಈ ಕಾಯಿಲೆ ಬಾಧಿಸುತ್ತದೆ. ಸರ್, ಈಗ ಇದರ ಒಂದು ನಿರ್ವಹಣೆ ಕ್ರಮಕ್ಕೆ ಬಂದಾಗ ಏನೇನು ಮಾಡಬೇಕು? ಈ ಕಾಯಿಲೆಯನ್ನು ನಿರ್ವಹಣೆ ಮಾಡುವುದಂದ್ರೆ ಇದರ ನಿಯಂತ್ರಣ ಮಾಡಬೇಕು. ನಿಯಂತ್ರಣ ಅಂದ್ರೆ ಅದು ಯಾವುದರಿಂದ ಹರಡುತ್ತದೆ ಅವುಗಳ ನಿಯಂತ್ರಣ ಮುಖ್ಯವಾಗಿ ಆಗಬೇಕಾಗತ್ತೆ. ಉದಾಹರಣೆಗೆ ನಾನು ಈಗಾಗಲೇ ಹೇಳಿದ ಹಾಗೆ ರಕ್ತ ಹೀರುವ ಪ್ರಾಣಿ ಸೊಳ್ಳೆ ಇರಬಹುದು, ನೊಣ ಇರಬಹುದು ಅಥವಾ ಈ ಒಣಗು ಇರಬಹುದು, ಇವುಗಳನ್ನು ನಾವು ತಡೆಗಟ್ಟಬೇಕಾಗುತ್ತೆ. ಇವುಗಳಿಗೆ ನಾವು ಈ ಫಾಗಿಂಗ್ ಅಥವಾ ಈ ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇ ಕ್ರಿಮಿನಾಶಕ ಸಿಂಪಡಣೆ ಮಾಡುವುದರಿಂದ, ಅಂದ್ರೆ ಎಲ್ಲಿ ನೀರು ನಿಲ್ತದೆ ಅಂತಹ ಜಾಗಗಳಿಗೆ ನಾವು ಇದರ ಸಿಂಪಡಣೆ ಮಾಡುವುದರಿಂದ ಈ ಇವುಗಳ ಸಂತಾನೋತ್ಪತ್ತಿ ಯಾವುದು, ಈ ಸೊಳ್ಳೆ ಇರಬಹುದು, ನೊಣ ಇರಬಹುದು, ಇವುಗಳ ಸಂತಾನೋತ್ಪತ್ತಿಯನ್ನು ನಾವು ತಡೆಗಟ್ಟಬಹುದು. ತನ್ಮೂಲಕ ಇವುಗಳ ಈ ಕಾಯಿಲೆಯನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಇದಕ್ಕೆ ಲಸಿಕೆ, ಇದಕ್ಕೆ ಒಂದು ನಾವು ಗೋಟ್ ಪಾಕ್ಸ್ ಲಸಿಕೆ ಅಂತ ಹೇಳ್ತೇವೆ. ಆ ಲಸಿಕೆಯನ್ನು ನೀಡುವುದರಿಂದ ಇದಕ್ಕೆ ಕ್ರಾಸ್ ಇಮ್ಯುನಿಟಿ ಬರ್ತದೆ. ಆದ್ರಿಂದ ಈ ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಅನ್ನು ನಾವು 4-6 ತಿಂಗಳ ಮೇಲಿನ ವಯಸ್ಸಿನ ಎಲ್ಲ ಜಾನುವಾರುಗಳಿಗೆ ನಾವು ಮಾಡ್ತಾ ಇದ್ದೇವೆ. ಹಾಗೆ ಇನ್ನು ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ ಅನ್ನೋದು. ಹಾಗೆ ಖಂಡಿತ ನಾವು ಹಟ್ಟಿಯನ್ನು ಸ್ವಚ್ಛವಾಗಿ ಇಟ್ಟುಕೊಂಡಾಗ, ಉದಾಹರಣೆಗೆ ನಾವು ಹಟ್ಟಿಯನ್ನು 2-3% ಸೋಡಿಯಂ ಹೈಪೋಕ್ಲೋರೈಟ್ ದ್ರಾವಣದಿಂದ ಸ್ವಚ್ಛ ಮಾಡುವುದಾಗಲಿ ಅಥವಾ ಫಾರ್ಮಲಿನ್ 1% ಸ್ವಚ್ಛ ಮಾಡುವುದರಾಗಲಿ ಅಥವಾ ಫಿನೈಲ್ 2% ಇಂದ ಅದರಿಂದ ಸ್ವಚ್ಛ ಮಾಡುವುದರಾಗಿ ಮಾಡಿದರೆ ನಮಗೆ ಈ ಒಂದು ಕ್ರಿಮಿಗಳ ನಿಯಂತ್ರಣ ಮಾಡಿಕೊಳ್ಳಿಕ್ಕಾಗತ್ತೆ. ಈಗ ರೋಗ ಪೀಡಿತವಾಗಿರುವಂತಹ ಈ ಜಾನುವಾರುಗಳನ್ನು ಪ್ರತ್ಯೇಕಿಸಬೇಕು ಅಂತ ಹೇಳ್ತೀವಿ, ಅದನ್ನು ಗುರುತಿಸುವಂತಹದ್ದು ಮತ್ತು ಪ್ರತ್ಯೇಕಿಸುವಂತಹದ್ದು, ಇದರ ಒಂದು ಪ್ರಾಮುಖ್ಯತೆ ಬಗ್ಗೆ ಹೇಳಿ. ಇದು ನಾವು ಅಂದ್ರೆ ನಮ್ಮಲ್ಲಿ ಏನಾದರೂ ಶಂಕಿತವಾಗಿ ನಮಗೆ ಆ ರೋಗಗ್ರಸ್ತ ಜಾನುವಾರುಗಳು ಕಂಡು ಬಂದರೆ ಅದನ್ನು ನಾವು ಕ್ವಾರಂಟೈನ್ ಅಂದ್ರೆ ಆರೋಗ್ಯವಂತ ಜಾನುವಾರುಗಳಿಂದ ಬೇರ್ಪಡಿಸುವಂತದ್ದು ಕಾರ್ಯಕ್ರಮ ಮಾಡ್ತೇವೆ. ಯಾಕೆಂದ್ರೆ ಅದನ್ನು ನಾವು ಬೇರ್ಪಡಿಸಿದಾಗ ಅವು ಆರೋಗ್ಯವಂತ ಜಾನುವಾರುಗಳಿಗೆ ಇದರಿಂದ ಕಾಯಿಲೆ ಬರುವಂತಹ ಸಾಧ್ಯತೆಗಳು ಕಡಿಮೆ ಇದೆ. ಹಾಗೆ ನಾವು ಅವುಗಳಿಗೆ ಚಿಕಿತ್ಸೆ ಆಂಟಿಬಯೋಟಿಕ್ ನೀಡುವುದರ ಅಥವಾ ನೋವಿನ ಔಷಧಿಗಳನ್ನು ನೀಡುವುದರಿಂದ ಅವುಗಳನ್ನು ಗುಣಪಡಿಸಲಿಕ್ಕೂ ನಾವು ಇದು ಸಾಧ್ಯ ಆಗ್ತದೆ. ಈಗ ಜಾನುವಾರುಗಳನ್ನ ಒಂದು ಸಾಂಪ್ರದಾಯಿಕವಾಗಿ ಗುಡ್ಡಕ್ಕೆ ಬಿಟ್ಟು ಇದು ಬಿಡುವಂತಹ ಒಂದು ಪದ್ಧತಿಯು ಕೂಡ ಇರ್ತದೆ, ಅದರಲ್ಲಿ ಇದರ ಸಂಖ್ಯೆ ಜಾಸ್ತಿ ಆಗ್ತದೋ ಹೇಗಿದೆ? ಖಂಡಿತ, ಯಾಕಂದ್ರೆ ಒಮ್ಮೆ ಜಾನುವಾರುಗಳು ಮೇಲಿಕ್ಕೆ ಹೋದಾಗ ಗುಂಪು ಗುಂಪಾಗಿ ಅವುಗಳು ಮೇಯ್ತವೆ, ಹಾಗೂ ಹೊರಗೆ ಜಾಸ್ತಿ ಪ್ರಮಾಣದಲ್ಲಿ ಈ ಪರೋಪಕಾರಿ ಜೀವಿಗಳು ಇರುವುದರಿಂದ ಈ ಒಣಗುವಂತ ಏನು ಉಣ್ಣೆ ಅಂತ ನಾವು ಈ ಭಾಗದಲ್ಲಿ ಏನು ಹೇಳ್ತೇವೆ, ಇದು ಮೇಲಿಕ್ಕೆ ಹೋದಾಗ ಸಸ್ಯಗಳಿಂದ ಜಾನುವಾರುಗಳ ಮೈ ಮೇಲೆ ಹತ್ಕೊಳ್ತದೆ. ಹಾಗೆ ಅವು 1-1 ಹರಡುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಈಗ ಯಾವ ಸಂದರ್ಭಗಳಲ್ಲಿ ಇವು ಪ್ರಾಣಾಂತಿಕವಾಗ್ತವೆ? ಖಂಡಿತ ಇದು ಯಾವುದೇ ವೈರಸ್ ಕಾಯಿಲೆ ಮೂಲತಃ ಆ ಕಾಯಿಲೆಯಿಂದ ಸಾಯುವುದಕ್ಕಿಂತ ಜಾಸ್ತಿ ಬೇರೆ ಕಾಯಿಲೆಗಳ ಜೊತೆಗೂ ಅಂದ್ರೆ ಅದರ ಇಮ್ಯುನಿಟಿ ಏನು ಅದರ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಬೇರೆ ಕಾಯಿಲೆಗಳು ಅಡ್ವಾಂಟೇಜ್ ತಗೊಳ್ತವೆ. ಹಾಗಾಗಿ ಆ ಬೇರೆ ಕಾಯಿಲೆಗಳಿಂದ ಸಾವನ್ನಪ್ಪುವ ಸಂಭವಗಳೇ ಜಾಸ್ತಿ ಬಿಟ್ರೆ ಈ ಕಾಯಿಲೆಯಿಂದ ಸಾಯುವ ಸಂಭವಗಳು ಕಡಿಮೆ. ಈಗ ಈ ಚಿಕಿತ್ಸೆಯನ್ನು ಕೊಡಿಸಿದ ನಂತರ ಶೇಕಡ 100%-100% ರಿಕವರ್ ಆಗ್ತವೋ ಹೇಗೆ? ಖಂಡಿತ ಇದು ಆಯಾ ಒಂದು ಜಾನುವಾರಿನ ರೋಗ ನಿರೋಧಕ ಶಕ್ತಿಯನ್ನು ಅವಲಂಬನೆ ಮಾಡಿಕೊಂಡಿದ್ದು ಇದೆ. ಕೋವಿಡ್ ಸಂದರ್ಭದಲ್ಲಿ ಇದೇ ತರ ಯಾರಿಗೆ ರೋಗ ನಿರೋಧಕ ಶಕ್ತಿ ಇದೆ ಅವರಿಗೆ ಈ ಕಾಯಿಲೆ ಹೆಚ್ಚಾಗಿ ಬಾಧಿಸುವುದಿ�ಲ್ಲ. ಇನ್ನು ಕೆಲವು ಜಾನುವಾರುಗಳಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದ ಪಕ್ಷದಲ್ಲಿ ಆ ಜಾನುವಾರುಗಳು ಈ ರೋಗಕ್ಕೆ ತುತ್ತಾಗ್ತವೆ, ಹಾಗೆ ಅದರಲ್ಲಿ ಸಾವು ಕೂಡ ಸಂಭವಿಸಲಿಕ್ಕೆ ಸಾಧ್ಯ ಇರ್ತದೆ. ಅವುಗಳ ಸಾಧ್ಯತೆ ಬಹಳ ಕಡಿಮೆ. ನಾನು ಈಗಾಗಲೇ ಹೇಳಿದ ಹಾಗೆ 2-5% ಪ್ರಮಾಣದಲ್ಲಿ ಸಾವು ಸಂಭವಿಸುತ್ತದೆ ಈ ಕಾಯಿಲೆಯಲ್ಲಿ. ಈಗ ನಮ್ಮ ಜಿಲ್ಲೆಯಲ್ಲಿ ಇದರ ಒಂದು ಸದ್ಯದ ಪರಿಸ್ಥಿತಿ ಹೇಗಿದೆ ಮತ್ತು ಅದು ಹರಡುವಂತಹ ಸಾಧ್ಯತೆ ಇದೆಯಾ? ಜನರು ಯಾವ ರೀತಿ ಮುಂಜಾಗ್ರತೆಯನ್ನು ಅನುಸರಿಸಬೇಕು? ಈಗಾಗಲೇ ತಾವು ಮಾಧ್ಯಮದಲ್ಲಿ ನೋಡಿದ ಹಾಗೆ ಕರ್ನಾಟಕದಲ್ಲಿ ಬಹುತೇಕ 28 ಜಿಲ್ಲೆಗಳಲ್ಲಿ ಈ ರೋಗ ಈಗಾಗಲೇ ಕಂಡುಕೊಂಡಿದೆ. 27 ಜಿಲ್ಲೆಯ ಸುಮಾರು 160 ತಾಲೂಕಿನ ಒಂದು 4,380 ಗ್ರಾಮಗಳಲ್ಲಿ ಈ ರೋಗ ಈಗಾಗಲೇ ನಮ್ಮ ಅಂಕಿಅಂಶಗಳ ಪ್ರಕಾರ ಗೊತ್ತಾಗ್ತಾ ಇದೆ. ನಮ್ಮ ಜಿಲ್ಲೆ ಮಟ್ಟಿಗೆ ಹೇಳುವುದಾದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬಿಳಿಯೂರು ಗ್ರಾಮದಲ್ಲಿ ಒಂದು ಪ್ರಕರಣ ಕಂಡು ಬಂದಿದ್ದು, ಒಂದು ಮನೆಯಲ್ಲಿ 3 ಜಾನುವಾರುಗಳಿಗೆ ಬಂದಿತ್ತು. ಅದರಲ್ಲಿ 1 ಜಾನುವಾರು ಮರಣ ಒಪ್ಪಿದ್ದು, ಮತ್ತೆ 2 ಜಾನುವಾರುಗಳು ಚಿಕಿತ್ಸೆ ಬಳಿಕ ಗುಣಮುಖವಾಗಿದ್ದವು. ಈಗ ರೈತರ ಮಟ್ಟದಲ್ಲಿ ಇಂಥದನ್ನ ಗುರುತಿಸುವಂತಹದ್ದು ಮತ್ತು ಮಾಹಿತಿಯನ್ನ ಇಲಾಖೆಯ ಜೊತೆಗೆ ಹಂಚಿಕೊಳ್ಳುವಂತಹದ್ದು ಇದು ಎಷ್ಟರ ಮಟ್ಟಿಗೆ ಮುಖ್ಯವಾಗ್ತದೆ? ಖಂಡಿತ ಈಗ ಈ ಭಾಗದಲ್ಲಿ ನಾವು ಇಲಾಖೆ ಮತ್ತೆ ನಮ್ಮ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ಈ ಎರಡರ ಮುಖಾಂತರವೂ ಕೂಡ ನಾವು ರೈತರ ಜಾನುವಾರುಗಳಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದೇವೆ. ನಾವು ಈಗಾಗಲೇ ನಮ್ಮ ಎಲ್ಲ ವೈದ್ಯರಿಗೆ ನಮ್ಮ ಇಲಾಖೆ ಎಲ್ಲ ಸಿಬ್ಬಂದಿಗಳಿಗೆ ನಾವು ಮಾಹಿತಿಯನ್ನು ಅಥವಾ ತರಬೇತಿಯನ್ನು ಕೂಡ ಈ ಕಾಯಿಲೆ ಬಗ್ಗೆ ನೀಡಿದ್ದೇವೆ. ಎಲ್ಲಿಯಾದರೂ ಈ ಪ್ರಕರಣ ಕಂಡು ಬಂದಲ್ಲಿ ನಾವು ನಮಗೆ ಕೂಡಲೇ ತಿಳಿಸಬೇಕು. ಆ ಭಾಗದಕ್ಕೆ ನಾವು ಹೆಚ್ಚಿನ ಒಂದು ಲಸಿಕೆಯನ್ನು ಸರಬರಾಜು ಮಾಡಿ ಎಲ್ಲ ಆ ಭಾಗದ ಜಾನುವಾರುಗಳಿಗೆ ಹಾಕಲಿಕ್ಕೆ ಸುಲಭ ಆಗ್ತಾನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ. ಹಾಗೆ ಎಲ್ಲ ಗ್ರಾಮ ಪಂಚಾಯತ್ಗಳಿಗೂ ಕೂಡ ಅವರ ಗ್ರಾಮದಲ್ಲಿ ಈ ಕ್ರಿಮಿನಾಶಕ ಸಿಂಪಡಣೆ ಫಾಗಿಂಗ್ ಮಾಡುವಂತಹ ಒಂದು ಸಲಹೆಯನ್ನು ಕೂಡ ನಾವು ಜಿಲ್ಲಾಡಳಿತದ ಮುಖಾಂತರ ನೀಡಿದ್ದೇವೆ. ಈ ಬಗ್ಗೆ ಅಂದ್ರೆ ಚರ್ಮ ಗಂಟು ರೋಗದ ಬಗ್ಗೆ ಹೆಚ್ಚಿನ ವಿವರ ಅಥವಾ ಮಾಹಿತಿ ಬೇಕಿದ್ರೆ ಯಾರನ್ನ ಸಂಪರ್ಕ ಮಾಡಬೇಕು ಮತ್ತೆ ರೈತರು ಯಾರ ಸಂಪರ್ಕದಲ್ಲಿ ಇದ್ರೆ ಒಳ್ಳೇದು? ಈ ರೋಗದ ಲಕ್ಷಣಗಳು ಕಂಡು ಬಂದಲ್ಲಿ ಸ್ಥಳೀಯವಾಗಿ ನಿಮಗೆ ಹತ್ತಿರದ ಪಶುವೈದ್ಯರನ್ನು ಸಂಪರ್ಕ ಮಾಡಬೇಕಾದ್ದು ಬಹಳ ಮುಖ್ಯ. ಹಾಗಾಗಿ ಹತ್ತಿರದ ಪಶುವೈದ್ಯ ಸಂಸ್ಥೆಗಳನ್ನು ಇರಬಹುದು, ಇಲ್ಲ KMF ಪಶುವೈದ್ಯರನ್ನು ಕೂಡ ಸಂಪರ್ಕಿಸಬಹುದು. ಮಾಹಿತಿ ನೀಡಿದಾಗ ನಾವು ಆ ಭಾಗಕ್ಕೆ ಹೆಚ್ಚಿನ ಒಂದು ಸಿಬ್ಬಂದಿ ನಿಯೋಜನೆ ಮಾಡಲಿಕ್ಕೂ ಸಾಧ್ಯ ಇದೆ. ಈಗಾಗಲೇ ನಾನು ಹೇಳಿದ ಹಾಗೆ ನಮ್ಮ ಆ ಭಾಗದಲ್ಲಿ ಬಿಳಿಯೂರು ಒಂದು ಗ್ರಾಮದಲ್ಲಿ ನಾವು ಈಗಾಗಲೇ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ 600 ಲಸಿಕೆಯನ್ನು ಈಗಾಗಲೇ 2 ದಿವಸದಲ್ಲಿ ಹಾಕಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಆ ಗ್ರಾಮದಲ್ಲಿ ಎಲ್ಲಾ ಜಾನುವಾರುಗಳಿಗೂ ಕೂಡ ಲಸಿಕೆಯನ್ನು ಹಾಕ್ತೇವೆ. ಈಗಾಗಲೇ ನಾನು ಹೆಚ್ಚಿನ ಲಸಿಕೆಗೆ ಬೇಡಿಕೆಯನ್ನು ಕೂಡ ಇಟ್ಟಿದ್ದೇವೆ. ಲಸಿಕೆ ಪ್ರೊಡಕ್ಷನ್ ಅಂದ್ರೆ ಅದರ ಉತ್ಪಾದನೆ ಬಹಳ ಈಗ ನಿಧಾನ ಆಗುವುದರಿಂದ ನಮಗೆ ಹೆಚ್ಚಿನ ಬೇಡಿಕೆಯನ್ನು ಈಡೇರಿಸಲು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮತ್ತೆ ಈ ದೇಶದ ಎಲ್ಲ ಕಡೆ ಈ ಒಂದು ಕಾಯಿಲೆ ಬಂದಿರುವುದರಿಂದ ಲಸಿಕೆ ಕೂಡ ಉತ್ಪಾದನೆ ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾ ಇಲ್ಲ. ಆದ ನಮಗೆ ಸರಬರಾಜು ಆದ ಬಳಿಕ ನಾವು ಪ್ರತಿಯೊಂದು ಜಾನುವಾರುಗಳಿಗೂ ಈ ಲಸಿಕೆಯನ್ನು ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಅಂದ್ರೆ ಈಗ ರೋಗ ಪೀಡಿತವಾದಂತಹ ಸಂದರ್ಭದಲ್ಲಿ ಮಾತ್ರ ಲಸಿಕೆಯನ್ನು ಕೊಡುವಂತಹದ್ದು ಅಥವಾ ಎಲ್ಲರಿಗೂ ಎಲ್ಲ ಜಾನುವಾರುಗಳಿಗೆ ಕೊಡ್ತೀರಾ? ಈ ಬಾರಿ ನಾವೀಗ ಎಲ್ಲಾ ಜಾನುವಾರುಗಳಿಗೆ ಕೊಡಬೇಕಂತ ನಮ್ಮ ಇಲಾಖೆ ಉದ್ದೇಶ. ಅದರಂತೆ ನಾವು ಲಸಿಕೆ ಸರಬರಾಜು ಆದ ಬಳಿಕ ಪ್ರತಿಯೊಂದು ಜಾನುವಾರುಗಳಿಗೂ ಈ ಲಸಿಕೆಯನ್ನು ನೀಡುವ ಕಾಲುಬಾಯಿ ಜ್ವರದ ವಿರುದ್ಧದ ಲಸಿಕೆ ಹಾಗೆ. ಬಹಳ ಸಂತೋಷ ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಅವರೇ. ಜಾನುವಾರುಗಳಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಕಂಡು ಬರ್ತಾ ಇರುವಂತಹ ಈ ಚರ್ಮ ಗಂಟು ರೋಗ, ಇದರ ಕಾರಣ ಏನು, ಯಾವ ರೀತಿ ಚಿಹ್ನೆಗಳಿರ್ತವೆ ಹಾಗೂ ಯಾವ ರೀತಿ ಪರಿಣಾಮಕಾರಿಯಾಗಿ ಇದನ್ನ ನಿರ್ವಹಣೆ ಮಾಡಬಹುದು ಹಾಗೂ ಲಸಿಕೆಯನ್ನು ಕೊಡಬಹುದು ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಜಾನುವಾರುಗಳ ಚರ್ಮ ಗಂಟು ರೋಗಕ್ಕೆ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತಾಗಿ ಮಂಗಳೂರಿನ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕರಾಗಿರುವ ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು TS ಪ್ರಸಾದ್. ಕೇಳಿದ್ರೆ ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 52,500 ರಿಂದ 56,000 ರೂಪಾಯಿಗಳು, ಹೊಸ ಅಡಿಕೆ 42,000 ರಿಂದ 48,500 ರೂಪಾಯಿಗಳು, ಕೋಕಾ 24,000 ರಿಂದ 28,500 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,400 ರಿಂದ 9,000 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000ಕ್ಕೆ 16,000 ರಿಂದ 20,000 ರೂಪಾಯಿಗಳು, ತೆಂಗಿನಕಾಯಿ ಎರಡನೇ ವರ್ಗ 12,000ರಿಂದ 15,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,850 ರಿಂದ 2,950 ರೂಪಾಯಿಗಳು, ಕಟ್ಟಾ ಸಾಂಬಾರ್ 2,950 ರಿಂದ 3,050 ರೂಪಾಯಿಗಳು, ಐಆರ್ 8 2,900 ರಿಂದ 3,000 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,300 ರಿಂದ 4,600 ರೂಪಾಯಿಗಳು, ಕೆಂಪು ಬೆಲ್ಲ 4,000ರಿಂದ 4,100 ರೂಪಾಯಿಗಳು, ಕಪ್ಪು ಬೆಲ್ಲ 4,100ರಿಂದ 4,650 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 28,000ರಿಂದ 33,000 ರೂಪಾಯಿಗಳು, ಕಾಳುಮೆಣಸು 38,000ರಿಂದ 48,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 2,200ರಿಂದ 3,000 ರೂಪಾಯಿಗಳು, ಕದಳಿ ಬಾಳೆಕಾಯಿ 3,000ರಿಂದ 4,000 ರೂಪಾಯಿಗಳು, ಗಾಳಿ ಬಾಳೆಕಾಯಿ 3,000ರಿಂದ 3,500 ರೂಪಾಯಿಗಳು, ನೇಂದ್ರ ಬಾಳೆಕಾಯಿ ಪ್ರತಿ ಕ್ವಿಂಟಾಲಿಗೆ 3,400ರಿಂದ 4,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ಭಕ್ತಿಗೀತೆಗಳನ್ನು ಕೇಳೋಣ. ಕೇಳಿ ರೂಪಾ ಮತ್ತು ದೀಪಾ ಹಾಡಿರುವ ವಾದಿರಾಜರ ರಚನೆ ಹರಿಭಜನೆ ಮಾಡೋ ನಿರಂತರ ಪರಗತಿಗೆ ಇದು ನಿರ್ಧಾರ. ಕಡೆಯಲಿ ಬರಿದು ಕಾನೇಕ ಕಡೆಯಲ್ಲಿ ಮರಿದು ಕಾನೆ ಕಹರಿ ಭಜನೆ ಮಾಡೋ ನಿರಂತರ ಪರಗತಿಗೆ ಇದೋ